ಇದುವರೆಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಕಬ್ಬಿನ ಬೇಸಾಯ ತಾಂತ್ರಿಕತೆಗಳ ಕುರಿತು. ಆದಾಗ್ಯೂ ಕೂಡ ರೈತರಲ್ಲಿ ಕೆಲವು ಏನೋ ಬೇರೆ ಪ್ರಶ್ನೆಗಳು ಇದ್ರೆ ತಮ್ಮನೇನಾದ್ರೂ ಸಂಪರ್ಕಿಸಬೇಕಾದ್ರೆ ಎಲ್ಲಿ ಬಂದು ಭೇಟಿಯಾಗ? ಒಂದು ನನ್ನ ಸಂಪರ್ಕ ನನ್ನ ನಂಬರ್ ಹೇಳ್ತೇನೆ, ಆ ನಂಬರ್ ಮುಖಾಂತರ ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9448906077. ಇದು ಇಂಗ್ಲಿಷ್ನಾಗ 9448906077. ಇದು ನನ್ನ ದೂರವಾಣಿ ಸಂಖ್ಯೆ. ಉಪನ್ಯಾಸದಲ್ಲಿ ಇರೋದ್ರಿಂದ ಸ್ವಲ್ಪ ನಾನು ಮೊಬೈಲ್ ಅನ್ನ ಸೈಲೆಂಟ್ ಮೋಡಲ್ಲಿ ಇಟ್ಟಿರ್ತೇನೆ. ನೀವು ಸಾಯಂಕಾಲ 5-8 ಮಾತಾಡಿದ್ರೆ ಬಹಳ ಸೂಕ್ತ. ಸೊ ಇದು ನಮ್ಮ ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ನಾವು ಬೇಸಾಯ